ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ. ದೈವತಾಚೆ ನಾವ, ದೈವತಾಚೆ ನಾವ, ದೈವತಾಚೆ ನಾವ, ದೈವತಾಚೆ ನಾವ, ದೈವತಾಚೆ ನಾವ, ದೈವತಾಚೆ ನಾವ. ಸೀತೇಶ್ವರ ಸೀತೇಶ್ವರ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ. ಚೌರಾಸಿ ಸಿದ್ಧಾಂತ ಸಿದ್ಧ ಭೇಟಿ ಮೇಳ, ಚೌರಾಸಿ ಸಿದ್ಧಾಂತ ಸಿದ್ಧ ಭೇಟಿ ಮೇಳ. ಹಾ ಸುಖ ಸೋಹಳ, ಹಾ ಸುಖ ಸೋಹಳ, ಸ್ವರ್ಗಿ ನಾಯಿ ಸ್ವರ್ಗಿ ನಾಯಿ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ. ಚಿದಾಟಿ ಪುಷ್ಪಾಂಚ ವರ್ಷಾವ, ವಿಮಾನಾಚಿ ದಾಟಿ ಪುಷ್ಪಾಂಚ ವರ್ಷಾವ, ಸ್ವರ್ಗಿ ಭೂಣಿ ದೇವ, ಸ್ವರ್ಗಿ ಭೂಣಿ ದೇವ, ಸ್ವರ್ಗಿ ಭೂಣಿ ದೇವ, ಸ್ವರ್ಗಿ ಭೂಣಿ ದೇವ. ಕರಿತಾತಿ ಕರಿತಾತಿ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ, ಆಳಂದಿಹೇ ಗಾವ ಪುಣ್ಯ ಭೂಮಿ ಠಾವ. ಶಾಂತಿ ಘ್ಯಾವಯ, ವಿಶ್ರಾಂತಿ ಘ್ಯಾವಯ.